ನಾಶ ಆಗುತ್ತೆ, ಕಡಿಮೆ ಮಾಡಿ. ಜನರಿಗೆ ಮೊದಲೇ ಅಲರ್ಟ್ ಮಾಡ್ತೀರಿ, ಅವ್ರು ಮುಂಜಾಗ್ರತೆ ಆಗಿ ತಾವು ಮಾಹಿತಿ ಕೊಡ್ತೀರಿ, ಇಂತ ಕಡೆ ಹೋಗ್ಬೇಡಿ ಅಥವಾ ನಿಮ್ ಹೊಲಕ್ಕೆ ಸ್ವಲ್ಪ ಜಾಗೃತ ಆಗಿರಿ ಅಂತ ಹೇಳ್ತಾರೆ. ಮತ್ತೆ ಇತ್ತೀಚೆಗೆ ಇವಾಗ ನಾವು ಎಲ್ಲ ಅಂದ್ರೆ 10 ಏನು ವಿಭಾಗ ಇದೆ, ಮತ್ತೆ ನಮ್ದು ಅರಣ್ಯ ಭವನ್ ಏನಿದೆ ಬೆಂಗಳೂರಲ್ಲಿ, ಅಲ್ಲಿ ಇವಾಗ ಕಮಾಂಡ್ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಡಿವಿಜನ್ ಲೆವೆಲ್ ಅಲ್ಲಿ ಒಂದು ಕಮಾಂಡ್ ಸೆಂಟರ್ ಹಾಕ್ತಾ ಇದೀವಿ. ಅಂದ್ರೆ ಇವಾಗ ನಮ್ದು ನಾವು ಏನೇನು ಆನೆದು ಮೂವ್ಮೆಂಟ್ ಅಥವಾ ಚಿರತೆದು ಮೂವ್ಮೆಂಟ್ ಎಲ್ಲಿ ಇದೆ ಅದ್ ನೋಡ್ಲಿಕ್ಕೆ ಕಮಾಂಡ್ ಸೆಂಟರ್ದು ಕೂಡ ಇವಾಗ ಇಲ್ಲೇ ಕುತ್ಕೊಂಡು ನೋಡಬಹುದು. ಇನಾಗ್ರೇಷನ್ ಈ ಮಂತ್ ಅಲ್ಲಿ ಆಗುತ್ತೆ, ಸೊ ಅದ ಕಾರಣಕ್ಕೆ ಕೂಡ ನಾವು ಸ್ವಲ್ಪ ಸಹಾಯ ಆಗ್ಬಹುದು. ಒಳ್ಳೆ ಕೆಲಸ ಮಾಡ್ತಿದ್ರು ಮೇಡಮ್. ಏನಂದ್ರೆ ಜನನ ಉಳಿಬೇಕು, ಕಾಡು ಉಳಿಬೇಕು, ಕಾಡು ರಕ್ಷಣೆ ಆಗ್ಬೇಕು, ನಮ್ ಜನ ನಮ್ ರೈತರು ಉಳಿಬೇಕು ಅಂತ ಕೇಳ್ಕತ್ತೀನಿ ಮೇಡಮ್. ಇಷ್ಟೇ ಮೇಡಮ್. ಇಲ್ಲ ಇಲ್ಲ, ತಮ್ದು ಕರೆಕ್ಟ್ ಇದೆ. ಅಂದ್ರೆ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದೀವಿ, ಮತ್ತೆ ಜಾಸ್ತಿ ನಮ್ಮ ಯೋಜನೆಬದ್ಧವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಹೆಂಗೆ ಜಾಸ್ತಿ ಸರ್ ಮಾಡ್ತಾ ಇದ್ದಾರೆ ಕ್ರಮ ನೋಡ್ತಾ ಇದ್ದೀವಿ. ಹಸಿರು ಒಂದು ಕಾರ್ಯಕ್ರಮ ಕೇಳ್ತಾ ಇದೀವಿ ಸರ್, ಕಾಡು ಬಗ್ಗೆ ಎಲ್ಲ ಮಾಡ್ತಾ ಇದ್ದಾರೆ, ಒಳ್ಳೇದು ಸರ್. ಇದೇ ತರ ಮಾಡಿ ಸರ್, ಒಳ್ಳೇದಾಗಿ ಸರ್, ರೈತರಿಗೆ ಮತ್ತೆ ನಮ್ಮ ಕಾಡು ಎಲ್ಲ ಒಳ್ಳೇದಾಗಿ ಉಳಿಯಿ ಸರ್. ಆಮೇಲೆ ಗೌಡ್ರೆ ಮೇಡಮ್ ಹೇಳಿದ್ರಕ್ಕಂತ ಗುಂಡ್ಲುಪೇಟೆ ಕಡೆ ನೀವು ಮೈಸೂರಿಂದ ಬಂದಾಗ ಟೆಂಟೆಕಲ್ ಫೆನ್ಸಿಂಗ್ ಅಂತ ಮಾಡಿದ್ವಿ ನೋಡಿ ಇಲಾಖೆಯಿಂದ. ಸೊ ಅದರಿಂದನು ಸಹ ಎಷ್ಟು ಆನೆಗಳು ಸ್ವಲ್ಪ ಹಿಂಜರಿತವೆ ನುಗ್ಗಲಿಕ್ಕೆ ನಾಡಿಗೆ ಕಾಡಿನಿಂದ. ಆದ್ರಿಂದ ಇದು ನಮ್ಮೆಲ್ಲರ ಕರ್ತವ್ಯ, ವನ್ಯಜೀವಿಗಳನ್ನ ವನ್ಯ ಪ್ರಾಣಿ ಉಳಿಸ್ಕೊಳ್ಳೋದು ಸಹ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಹೌದು, ಒಳ್ಳೆ ಒಳ್ಳೆ ಪ್ರಶ್ನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕೇಳಿ ಕೇಳಿ ಸರ್, ಅನಿಮಲ್ಸ್ ಎಲ್ಲ ಆಯ್ತಾ ಅಂತ ಹೇಳಿ ಅಟ್ಯಾಕ್ ಮಾಡ್ತಾ ಹೊಲ ಸುತ್ತ ಮೈಲ್ಡ್ ಎಲೆಕ್ಟ್ರಿಕಲ್ ಬೀನಿ ಹಾಕೋಬಹುದಲ್ಲ, ಮೈಲ್ಡ್ ಕರೆಂಟ್ ಶಾರ್ಟ್ ಅವ್ರು ಸಾಯ್ತಿರುವ ರಿಪಲ್ಸ್ ಪಾಂಪ್ಲೆಟ್. ಎರಡನೇದು ಇವು ಹಾವು ಚೀಳು ಕಡಿದ್ರೆ ಅಟ್ರೋಪಿನ್ ಇಂಜೆಕ್ಷನ್ ಎಲ್ಲಾ ಕಡೆ ಅರೇಂಜ್ಮೆಂಟ್ ಮಾಡ್ತೀರಿ ಏನಂತೆ. ಈಗ ಹಾವು ಕಡಿದ್ರೆ ಚೀಳು ಕಡಿದ್ರೆ ಹೊಲದಾಗ ಬಾಳ ಕೇರ್ಫುಲಿ ಹೋಗ್ತಿವಿ ಬಿಡ್ತಿರಿ, ಟೂಸ್ ಗೀಸ್ ಹಾಕಿರ್ತೀವಿ, ಚಲೋ ಪ್ಯಾಂಟ್ ಹಾಕಿದ್ರೆ ಅಷ್ಟು ಮೀರಿ ಏನ್ರೆ ಹಾವು ಚೀಳು ಅಟ್ರೋಪಿನ್ ಮಲಾಮ ಇದು ಇಂಜೆಕ್ಷನ್ ಅದು ಇಲಾಖೆ ವತಿಯಿಂದ ಕೊಡಿಸ್ಬೇಕಂತೀರಿ. ಹಲೋ ಹಲೋ, ಅಂದ್ರೆ ಇಲಾಖೆ ವತಿಯಿಂದ ಕೊಡಿಸ್ಬೇಕು ಅಂತೀರಿ? ಸರ್ ನಿಮ್ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ, ಅದೇ ಅದೇ ಅರೇಂಜ್ಮೆಂಟ್ ಮಾಡ್ತೀರಿ. ಇಲ್ಲ, ನಿಮ್ಮ ಸಲಹೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಕಾಡು ಪ್ರಾಣಿಗಳು ಬರ್ದಿದ್ದಂಗೆ ಲೈಟ್ ಆಗಿ ಕರೆಂಟ್ ಶಾಕ್ ಕೊಡಂಗೆ ಏನಾದ್ರೂ ತಂದು ಅದು ಬೇಲಿ ಮುಟ್ಟಿದ್ರೆ ಆ ಥರ ಒಂದು ವ್ಯವಸ್ಥೆ ಮಾಡ್ರಿ ಅಂತಾರೆ. ಮತ್ತೀಗ ಈಗ ಕಾಡು ಪ್ರಾಣಿಗಳು ಅಥವಾ ಈಗ ಹಾವು ಸ್ನೇಕ್ಸ್ ಎಲ್ಲ ಕಚ್ಚಿಬಿಡುತ್ತಲ್ಲ, ಪಾಯ್ಸನ್ ಆಗುತ್ತೆ, ಮತ್ತೆ ಅದು ನಿಯಂತ್ರಣಕ್ಕೆ ಅದು ಸ್ಥಳೀಯವಾಗಿ ಔಷಧಿ ವ್ಯಾಕ್ಸಿನ್ ಸಿಗಂಗೆ ಮಾಡಿ ಅಂತ ಹೇಳ್ತಾರೆ ತಮ್ಮ ಇಲಾಖೆ ವತಿಯಿಂದ. ಈಗ ತುಂಬಾ ಕಡೆ ಸೋಲಾರ್ ಫೆನ್ಸಿಂಗ್ ಇದೆ, ಸೋಲಾರ್ ಫೆನ್ಸಿಂಗ್ ಇದೆ ತುಂಬಾ ಕಡೆ. ಆಮೇಲೆ ಈ ಬ್ಯಾರಿಯರ್ ಮಾಡಿದೀವಿ, ರೈಲ್ವೆ ಬ್ಯಾರಿಯರ್ ತಗ ಮಾಡಿದೀವಿ. ಆಮೇಲೆ ಆಕಳ ನಿರೋಧಕ ಮತ್ತೆ ಆನೆ ನಿರೋಧಕ ಟ್ರೆಂಚ್ ಇಪಿಟಿ ಅಂತ ಹೇಳ್ತೀವಿ, ದೊಡ್ಡ ಟ್ರೆಂಚ್ ನೋಡಿರ್ಬೇಕು ನೀವೆಲ್ಲ. ರೈತರಿಗೋಸ್ಕರ ಕೂಡ ಸೋಲಾರ್ ಸಬ್ಸಿಡಿ ಅಂತ 50-50 ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ತಾವು ಅಂದ್ರೆ ಕನ್ಸರ್ನ್ ಯಾರು ರೈತರು ಕನ್ಸರ್ನ್ ಆರ್ ಎಫ್ ಆಫೀಸ್ಗೆ ಅರ್ಜಿ ಕೊಟ್ಟಿದ್ಮೇಲೆ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ ನಂತರ 50% ಏನ್ ಹಣ ಇದೆನಾ ಅವರಿಗೆ ಸರ್ಕಾರ ಕಡೆಯಿಂದ ಸಿಗುತ್ತೆ. ನೋಡಿ ಒಂದ್ ಸಲ ಇದೆ ಅವ್ರು ಹೇಳಿದ್ರು. ಅದು ನಮ್ಮ ಅರಣ್ಯ ಇಲಾಖೆಗೆ ಬರೋದಿಲ್ಲ, ನಾವು ಏನ್ ಮಾಡ್ತೀವಿ ನೋಡಿ, ಲೈವ್ ರಾಸುಗಳಿದಾವಲ್ಲ, ನೀವು ರಾಸುಗಳು ವರ್ಷಕ್ಕೊಂದ್ಸರಿ ಬಂದು ಇಂಜೆಕ್ಷನ್ ಕೊಡ್ತೀವಿ. ಅಂದ್ರೆ ಅವು ಕಾಡಿಗೆ ಹೋದ್ರು ಸಹ ರೋಗಗಳು ವನ್ಯ ಪ್ರಾಣಿಗಳು ಹರಡದಂಗೆ ನೋಡಿ. ವನ್ಯ ಪ್ರಾಣಿಗಳು ಎಷ್ಟು ವ್ಯಾಘ್ರನೋ ಅದೇ ರೀತಿ ಬಹಳ ಸೂಕ್ಷ್ಮ, ಅವು ನಾಚಿಕೆ ಸ್ವಭಾವದವು. ನಾವು ಅನ್ಕೋತೀವಿ ಹಳ್ಳಿ ನಾಯಿಗಳು ಎಲ್ಲಾದ್ರೂ ಅಲ್ಲಿ ಅದು ಅರಣ್ಯಕ್ಕೆ ಹೋದ್ರೆ ಇವುಗಳಿಗೆ ಇರೋಂತ ರೋಗಗಳು ಕೂಡ ಪಾಪ ಅಲ್ಲಿ ಪ್ರಾಣಿಗಳಿಗೆ ಅಂಟ್ಕೊಂಡ್ಬಿಟ್ಟು ಅಲ್ಲಿ ಅನಾಹುತ ಆಗ್ಬಿಡುತ್ತೆ. ಆಗುತ್ತೆ, ಅದಕ್ಕೋಸ್ಕರ ಮುಂಜಾಗ್ರತೆ ಕ್ರಮ ತಗೋತೀವಿ. ಆಮೇಲೆ ನೀವು ಅದಕ್ಕೇನಾರ ಇದ್ರೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ, ರ್ಯಾಬಿಸ್ ಇರಲಿ ಯಾವುದೇ ಒಂದು ಇಂಜೆಕ್ಷನ್ ಅವ್ರು ಇಮಿಡಿಯೇಟ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಹಾವುಗಳು ಏನು ನೀವು ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗುವಾಗ ಬೂಟ್ ಹಾಕೊಳ್ಳಿ ಕಾಲಿಗೆ, ಆದಷ್ಟು ಚಪ್ಪಲಿ ಬರಿಕಾಲಲ್ಲಿ ಹೋಗಬಾರ್ದು. ರಾತ್ರಿ ಹೊತ್ತು ಹೊಲ ಗದ್ದೆಗಳಿಗೆ ಹೋಗ್ತೀವಿ ನಾವು ರೈತರು, ಅದರಿಂದ ಬೂಟ್ ಹಾಕೊಂಡು ಓಡಾಡಿ. ಅಲ್ಲ ಅದಾಯ್ತು, ಈಗ ಎಲ್ಲಾದ್ರೂ ಅಂತ ವ್ಯವಸ್ಥೆ ಇಲಾಖೆ ವತಿಯಿಂದ ಮಾಡಿದ್ರೆ ಸೂಕ್ಷ್ಮ ಈಗ ಹಾವೆಲ್ಲ ನಿಯಂತ್ರಣ ಮಾಡಕ್ಕಾಗಲ್ಲ ಇಲಾಖೆ ವತಿಯಿಂದ, ಅದು ಕೂಡ ವಿಚಾರ ಮಾಡುದು ಉತ್ತಮ. ಸಲಹೆ ಇದೆ, ಆಯ್ತಾಯ್ತು, ಒಳ್ಳೆ ಒಳ್ಳೆ ಸಲಹೆ, ತಮ್ಮ ಸಲಹೆಯನ್ನ ತಗೋತಾರ ಅವರು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣೆ ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್ ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರೀ, ಹೆಸರು? ನನ್ನ ಹೆಸರು ಸಿದ್ದಲಿಂಗಪ್ಪ ಅಂತ ಹೇಳಿ, ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕ ವಸ್ತಾರಿ ವಿಲೇಜ್ ಸರ್. ತುಂಬಾ ಸಂತೋಷ, ಕೇಳಿ ಸಿದ್ದಲಿಂಗ ಸರ್. ನಮ್ಮಲ್ಲಿ ಕಾಡು ಪ್ರಾಣಿ ಅಂದ್ರೆ ಹಂದಿಗಳ ಕಾಟ ಜಾಸ್ತಿ ಇದೆ ಸರ್. ಬೇಸಿಗೆ ಕಾಲದಲ್ಲಿ ಅವರು ಹಂದಿ ಹೊಡೆಯೋರು ಸ್ವಲ್ಪ ಬರ್ತಾರ, ಬಟ್ ಅದು ಇಲಾಖೆಯವರು ಯಾರು ಏನಾದ್ರೂ ಅದಕ್ಕೆ ಏನಾದ್ರೂ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ನನ್ನ ಮನವಿ ಸರ್. ವೈಲ್ಡ್ ಬೋರ್, ವೈಲ್ಡ್ ಬೋರ್ ಕಾಡಂದಿಗೆ ನೋಡಿ ಸಿದ್ದಲಿಂಗಪ್ಪನವರೇ, ಈಗ ಸರ್ಕಾರದಿಂದ ಒಂದು ಆದೇಶ ಇದೆ. ಆದೇಶ ಏನಪ್ಪಾ ಅಂದ್ರೆ, ಕಾಡು ಹಂದಿಗಳನ್ನ ತುಂಬಾ ಹಾವಳಿ ಆದ್ರೆ ನೀವು ಹೊಡಿಬಹುದು, ಆದ್ರೆ ತಿನ್ನಬಾರ್ದು. ಹೊಡೆಯುವುದು ತಪ್ಪಲ್ಲ, ತಿನ್ನುವುದು ತಪ್ಪು. ಆದ್ರಿಂದ ದಯಮಾಡಿ ಯಾರಾದ್ರೂ ಇಲಾಖೆಗೆ ನೀವು ಮಾಹಿತಿ ಕೊಡಬೇಕು. ಹೊಡೆದ್ರೆ ಸಪೋಸ್ ಇಲಾಖೆಯವರು ತಂದು ಅದನ್ನ ಮಾಜರ್ ಮಾಡಿ ಮಾಜರೆಲ್ಲ ಬರೆದು ಅದನ್ನ ಏನ್ ಕ್ರಮ ಅಂತ್ಯಕ್ರಿಯೆ ಮಾಡಬೇಕು ಮಾಡ್ತಾರೆ. ಇಡೀ ತಾಲೂಕು ತುಂಬಾ ಅದ, ಹೌದು ಒಂದೆರಡು ಹೊಡೆದ್ರೆ ನಮ್ ಕಡೆಯಿಂದ ಅದು ಕಂಟ್ರೋಲ್ ಆಗಲ್ಲ ಸರ್. ಇಲಾಖೆಯವರು ಅದಕ್ಕೇನ ಕ್ರಮ ಕೈಗೊಳ್ಬೇಕು ನನ್ನ ಮನವಿ ಸರ್. ಆಯ್ತಾಯ್ತು, ತಗೊಳ್ಳೋಣ. ನಿಮ್ ಇದನ್ನ ಗಮನಿಸಿದೀವಿ. ಅಲ್ಲ, ಇದು ಬರೀ ಅದು ಒಂದೇ ಏರಿಯಾ ಅಲ್ಲ ಸರ್, ಎಲ್ಲ ಕಡೆ ಇದೆ. ಎಲ್ಲ ಕಡೆ ಈ ಮಲೆನಾಡಲ್ಲಿ ಕೂಡ, ದಾವಣಗೆರೆ ಸರ್, ಹಾಸನ, ಮಲೆನಾಡಲ್ಲಿ ದೊಡ್ಡ ಪ್ರಮಾಣದ ಇರ್ತವೆ. ಅದು ದೈತ್ಯ ಇರ್ತಾವ, ಅದು ದೊಡ್ಡ ಆನೆ ತರ ಕಾಣ್ತದೆ. ಖಂಡಿತ, ಸಾಮಾನ್ಯವಾಗಿ ನಿರ್ವಹಣೆ ಮಾಡಕ್ ಆಗಲ್ಲ, ಬಹಳ ಕಷ್ಟ. ಅಂದ್ರೆ ಒಂದೇ ಎಕರೆ ಗದ್ದೆ ಗೋವಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ದಯವಿಟ್ಟು ತಾವು ಶಿಫಾರಸ್ ಮಾಡ್ತೀರಾ? ಆಯ್ತು, ನಮ್ಗೆ ಸರ್. ಆಮೇಲೆ ಅದಕ್ಕೆ ಪರಿಹಾರ ಇದೆ. ಈ ಕ್ರಾಪ್ ಏನ್ ರೈಡ್ ಮಾಡ್ತವೆ ಪ್ರಾಣಿಗಳು, ವನ್ಯ ಪ್ರಾಣಿಗಳು, ಅದಕ್ಕೆ ನಿಮ್ಗೆ ಸೂಕ್ತ ಪರಿಹಾರನೇ ಸರ್ಕಾರದಿಂದ ಕೊಡ ಮಾಡುವ ಒಂದು ವ್ಯವಸ್ಥೆನೂ ಸಹ ಇದೆ. ನೀವು ಹತ್ತಿರದ ವಲಯಾಧಿಕಾರಿ ಸಂಪರ್ಕ ಇಟ್ಕೊಳ್ಳಿ, ಏನಾದ್ರೂ ಆತರ ಎಕರೆಗೆ ಇಷ್ಟು ಅಥವಾ ಒಂದು ಇದಕ್ಕೆ ಇಷ್ಟು ಅಂತ ನಮಗೆ ಒಂದು ನಿಗದಿತ ಪ್ರಮಾಣ ಇದೆ, ಅದಕ್ಕೆ ನಿಮ್ಗೆ ಹಣ ಸಿಗುತ್ತದೆ. ಪರಿಹಾರ ಸಿಗುತ್ತೆ ಖಂಡಿತ. ಈಗ ನೋಡಿ, ಅದಕ್ಕೆ ದಾಖಲೆ ದಯವಿಟ್ಟು. ಹೌದೌದು, ನಿಮ್ದೇ ಜಮೀನು ಅಂತ ಹೇಳಿ, ಅದು ನೀವು ಯಾವ್ದೇ ಸರ್ಕಾರಿ ಜಮೀನಲ್ಲಾಗ್ಲಿ ಎನ್ಕ್ರೋಚ್ಮೆಂಟ್ ಒತ್ತುವರಿ ಜಾಗದಲ್ಲಿ ಬೆಳೆ ಬೆಳೆಸಿರಬಾರ್ದು. ನಿಮ್ದೇ ಪಾಣಿಪಟ್ಟ ಇದ್ರೆ ಅದನ್ನ ನೀವು ಫೋಟೋ ತೆಗೆದು ನಿಮ್ದು ಪಾಣಿಪಟ್ಟ ತಗೊಂಡು ಒಂದು ಅರ್ಜಿ ಕೊಡಿ, ಇಂತಿಂತ ಆಗಿದೆ ಸ್ವಾಮಿ. ಅವ್ರು ಸ್ಪಾಟಿಗೆ ಬಂದು ನಮ್ಮ ಬೀಟ್ ಫಾರೆಸ್ಟರ್ಸ್ ಏನಿದ್ದಾರೆ, DRFOಗಳು ಏನಿದ್ದಾರೆ, RFOs ಏನಿದ್ದಾರೆ, ಮಂಚುಣಿ ಸ್ಟಾಫ್, ಅವ್ರು ಬಂದು ಕ್ರಮ ತಗೋತಾರೆ. ನೀವು ಅದಕ್ಕೆ ಸರ್ ಒಂದ್ ನಿಮಿಷ, ಈ ಬೆಳೆಗಳ ನಾಶ ಮಾಡೋದಲ್ಲದೆ ಬಿತ್ತನೆ ಬೀಜ ಕೂಡ, ಶೇಂಗಾ ಆಗಲಿ ತೊಗರಿ ಆಗಲಿ ಕಾಳು ಮೆಣಸು ಎಲ್ಲಾನು ಹಾಳು ಮಾಡಿಬಿಡುತ್ತೆ ಸರ್. ಅದಕ್ಕೆ ದಯವಿಟ್ಟು ಅದು ಇಲಾಖೆನೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಂತ ನಾನು ಮತ್ತೆ. ನಿಮ್ಮ ರೈತರದು ನೋವು ಅರ್ಥ ಆಗುತ್ತೆ, ಆದ್ರೆ ಎಲ್ಲದಕ್ಕೂ ನಾವು ಸರ್ಕಾರ ಮಾಡಬೇಕು, ಎಲ್ಲದಕ್ಕೂ ಸರ್ಕಾರ ಕೊಡುತ್ತೆ ಅಂತ ಬಯಸ್ಬೇಡಿ. ನೀವು ಸಹ ಏನಾದ್ರೂ ಮುಂಜಾಗ್ರತೆ ಕ್ರಮ ನೋಡಿ, ಈಗ ಈ ನೆಲಗಡಲೆ ಬೀಜ ಹಾಕಿರ್ತೀರಾ, ತೆಂಗಿನಕಾಯಿ ಹಾಕ್ತೀರಾ ಒಳಗಡೆ, ಅವಾಗ ಏನು ಬಂದ್ರೆ ನಾವು ಸರ್ಕಾರ ಇಲಾಖೆಯವ್ರು ಎಷ್ಟು ಅಂತ ಮಾಡ್ತಾರೆ ಅಲ್ವಾ? ನೀವು ಅದನ್ನ ಮೆಕ್ಕೆಜೋಳ, ಗೊತ್ತಾಯ್ತು ಮೆಕ್ಕೆಜೋಳ, ಅದಕ್ಕೆ ನೀವು ಆದಷ್ಟು ನೀವೇ ಸ್ವಲ್ಪ ಅದನ್ನ ಕಾಪಾಡಬೇಕು. ನೀವು ಪಾಳಿ ತರ ಸುತ್ತಮುತ್ತಲ ಜಮೀನನ್ನ ಏನಿರ್ದೀರಾ, ಸುತ್ತವರಿರಿ, ಒಂದು ಡಂಗುರ ಇದು ತಂಪಟೆ ಬಡಿ. ಅಲ್ಲಿ ಹಂದಿ ಆದಂಗೆ ಕೆಲವು ಕಡೆ ಜಿಂಕೆಗಳ ಹಾವಳಿನೂ ಬಹಳ ಇದೆ. ಕೆಲವೊಂದ್ ಕಡೆ ಈಗ ಗದಗ ನವಿಲು ಕೂಡ ಇದೆ ಸರ್ ನಮ್ ಕಡೆ. ಅದು ಏನು ಅದಕ್ಕೆ ಅದಕ್ಕಂತ ಏನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನಾಶ ಮಾಡ್ತದೆ, ಅದೇನಿಲ್ಲ. ನವಿಲು ಜಾಸ್ತಿ ಕೂಡ ಇದೆ ಸರ್, ಅದಕ್ಕೇನು ಏನು ಅದಕ್ಕಂತ ಏನು ರಾಷ್ಟ್ರೀಯ ಪ್ರಾಣಿ ಇದೆ ನಮ್ಮ ಊರು, ಅದ್ರ ಬಗ್ಗೆ ಅಭಿಮಾನ ಇದೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಅದನ್ನ ಕಾಪಾಡ್ಕೋಬೇಕು ನೀವು. ನವಿಲನ್ನ ಯಾವ್ದೇ ಕಾರಣಕ್ಕೂ ಈ ಪಾಯ್ಸನ್ ಆಗ್ಲಿ ಬೀಜಕ್ಕೆ ಇದಾಗ್ಲಿ ದಯವಿಟ್ಟು ವಿಷಪ್ರಾಶನ ಆಗ್ಲಿ ದಯವಿಟ್ಟು ಕೈ ಮುಗಿದ್ ಕೇಳ್ಕೊಳ್ತಾ ಇದ್ವಿ. ಯಾರು ಅದಕ್ಕೆ ಒಂದು ಸಾಹಸ ಮಾಡಬೇಡಿ ಪ್ಲೀಸ್. ಅದೇ ಒಂದು ಪ್ರಾಣಿಗೆ ಎಲ್ಲರೂ ವಿಷ ಹಾಕಿದ್ರೆ ಆಮೇಲೆ ಅದು ತಿಂದವು ಎಲ್ಲ ಅನಾಹುತ ಆಗ್ಬೇಕು. ಅನಾಹುತ ಆಗ್ತವೆ. ಹೌದೌದು, ಕರೆ ಮಾಡೋದಕ್ಕೆ ಧನ್ಯವಾದಗಳು ತಮಗೆ. ಮುಂದಿನ ಒಂದು ಕರೆಯನ್ನ ನೋಡೋಣ. ಹಲೋ ಕೃಷಿ ರಂಗ ನೇರ ಪ್ರಸ್ತಾವ ಕರೆಕ್ಟ್. ಹಾ ಹೇಳಿ ಸರ್. ಎಲ್ಲಿಂದ ಅದೇ ನಾನು ಅದೇ ಹೇಳಿದ್ದೆ, ಒಂದು ಪ್ರಾಣಿಗಳ ಸಾಯಿಸ್ಲಿಕ್ಕಾಗಿ ಅಲ್ಲಿ ವಿಷ ಹಾಕಿದ್ರೆ ಅಕಸ್ಮಾತ್ ಆಗಿ ಆ ಪ್ರಾಣಿಗಳನ್ನ ಕೆಲವು ಪಕ್ಷಿಗಳು ಪ್ರಾಣಿಗಳು ಆಹಾರವಾಗಿ ಉಪಯೋಗಿಸ್ತವೆ. ಯಾವ್ಯಾವ ತಿಂದು ಅವು ಅಲ್ಲಿ ಹೋದಲ್ ತನಕ ಗೋವಿಂದ ಬಿಡುತ್ತೆ. ದಯವಿಟ್ಟು ಅದನ್ನ ಅದಕ್ಕೆ ನಾವು ವಿಜ್ಞಾಪನೆ ಮಾಡ್ಕೋತಾ ಇದೀವಿ, ಆ ಕಾರ್ಯ ಮಾಡಕ್ ಹೋಗ್ಬೇಡಿ. ಆಮೇಲೆ ಈ ಊರಿ ಈ ಪಕ್ಷಿಗಳಿಗೆ ಹಾಕಿದ್ರಂತೂ ಈ ಊರಿಂದ ಯಾವ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ನಾಶ ಆಗ್ಬಿಡುತ್ತೆ. ಸರ್ಪಳಿ ದಯಮಾಡಿ ಅರ್ಥ. ಇಲ್ಲ ಅವು ಎಲ್ಲಿದ್ರು ಬರ್ತಾವೆ, ಅದು ನಿಯಂತ್ರಣ ಮಾಡಕ್ ಆಗಲ್ಲ. ಅಲ್ಲಿ ಬಹಳ ಕಷ್ಟ ಅದು. ಈ ಹಾವು ಅದು ನಿಮ್ಗೆ ನೀವು ಅಟ್ಟದ ಮೇಲೆ ಇದ್ರು ಹತ್ತವು. ಮಾಡ್ರಿ ಮಾಡ್ರಿ ಮಾಡ್ರಿ, ಒಳ್ಳೆ ಕೆಲಸ ಎಲ್ಲ ನಿಮ್ಮ ಹತ್ರನೇ ಇದೆ ಸೊಲ್ಯೂಷನ್. ರೈತರ ಹತ್ರ ಇರೋ ಸೊಲ್ಯೂಷನ್ ಇಲಾಖೆಯವ್ರಿಗೆ ಇರಲ್ಲ. ದಯವಿಟ್ಟು ನೀವು ಆಸುಪಾಸಿನಲ್ಲಿ ಸಹಬಾಳ್ವೆಯಿಂದ ಹೋಗ್ಬೇಕು. ನಾವು ವನ್ಯಪ್ರಾಣಿಗಳು ಮತ್ತು ಮಾನವ ಜೀವನ ಸಹಬಾಳ್ವೆಯಿಂದ ಹೋಗ್ಬೇಕು ಒಂದಕ್ಕೊಂದು.

ಸಿದ್ದಪ್ಪ ವಿ ಸುಂಕದ ಹಾಗೂ ಸಂಗಡಿಗರಿಂದ ಕರಡಿ ಮೊದಲು ಕೇಳುತ್ತಿರುವಿರಿ. ಈಗ ಆರು ಮಾತ್ರ ರೂಪಕ್ ತಾಳ ಚತುರ್ಸ ಜಾತಿ.